ಯಾರಿಗ ಗೊತ್ತ? ನಾ ಹೋಗೋದಕ್ಕ ನಮ್ಮ ಓಣೆಲ್ಲ ಇತ್ತು ಹಳಾಳ ಆಗೋದಕ್ಕ. ಏನಾಗ್ಲಿ, ನಮ್ಮ ತಾತನವ್ರ ಸನೇ ಹೋಗಿ ನಾನಾದ್ರೂ ಮಾತಾಡಿಸಿ ಬರ್ತೀನಿ. ಅಣ್ಣ ತಾತೇನವರೇ, ಅಣ್ಣ ತಾತೇನವರೇ, ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೆ ಸೊಳ್ಳಂಗಿ ಬ್ಯಾನಿ ಆಯ್ತು. ಅಣ್ಣ ಮಾತಾಡೋದಿಲ್ಲ. ಯಾವಾಗಿದ್ರು ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರೆ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತ್ಯ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ. ಅಣ್ಣ ಇವನ್ ತಿನ್ರಿ, ನನ್ನ ಜೋಡ್ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ. ತಾತ್ಯ ತಿನ್ರಿ. ಹಾ, ತಿನ್ನುವ. ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳ್ಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರ ಎಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರೆ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರೆ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲು ಬಾಳ ಸುಡ್ತಿರ್ಬೇಕು, ಕಾಲ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗ್ತಾವ್ರಿ. ಅದೆಂಗ? ಅವ್ರಿ, ಅವ್ ಹೋಗ್ಬೇಕಾದ್ರೆ ಅವ್ನ್ ಬಿಸಿಲು ಬಹಳ ಆದ್ರಿಂದ ಬಾಳಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ, ಆ ಬಾಳಿ ಸೊನಾಟಿ ಬೂಟ್ ತಲೆ ಮೇಲೆ ಛತ್ರಿ ಇಸ್ತ್ರಿ ಒಂದ್ ದಂಟಿ ಚುಚ್ಚಿ ಅವ್ನ ಕೈಯಾಗ ಕೊಟ್ಟಿನ್ರಿ. ಹಾ, ಇಸ್ತ್ರಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸೊನಾಟಿ. ಹಾ, ಹತ್ತಿ ಹೋಗ್ಬೇಕಾದ್ರೆ ಯಾತ್ರಿ ಮೇಲೆ ಹೋದ್ರೆ? ಬಕ್ಕ ಹೋರಿ ಮೇಲ್ರಿ. ಬಕ್ಕ ಹೋರಿ ಮೇಲೆ ಹೋರಿ ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದೇನೆ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡೋದ ಒಂದು ಮಣ್ಣಿಗಾಗಿ ಕೆಡೋದ? ಹೌದ್ರಿ. ಒಂದು ಹಳ್ಳಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದೈತಿ. ಹೌದು, ಕಾಲೋ ಕಾಲ ಇಂದ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಟ್ಟಿದ್ದೈತಿ. ಆಯ್ತಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾವ ಸಲುವಾಗಿ ಆದ್ರೆ? ನನ್ನ ಸಲುವಾಗಿ. ನಿಮ್ ಸಲುವಾಗಿ ಏನೇ ಯಾಕಾಗ್ಲಿ ಆಗ್ಲಿ, ನನ್ನ ಸಲುವಾಗಿ ಇಷ್ಟು ತ್ರಾಸ ತಗೊಂಡ ಅವ್ರ ದೇಶ ಬಿಟ್ಟು ಹಾದ್ರೆ ಅಂದ್ರೆ ಇನ್ನವ್ರ ಹುಡುಕಾಡ್ತಾ ಹೋಗು ನಡ್ರಿ. ಹೋಗ್ರಿ, ಹೋಗ್ ನಡ್ರಿ. ಶಯನ ಮಂಚದ ಮ್ಯಾಲ ಒಬ್ಬವಳಾಂಗಿರಲಿ, ನನ್ನ ಜೀವನದಾಗಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ್ ತಾಸ ಅಂದ್ರೆ ಒಂದ್ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೆ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸಬೇಕಾಯ್ತ್ರಿ. ಹೋಗಿ ನೀಡಿಲ್ಲ ಅಣ್ಣ. ನಡೀರಿ, ಹೋಗಿ ಬರ್ರಿ ಅಣ್ಣ. ಇಲ್ಲಿದ್ದಾರೆ ಅವರೇನ್ ನೋಡು. ಅವ್ರು ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ. ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವ್ರ ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಳ್ಳಷ್ಟು ಸಮಾಧಾನ ಇಲ್ಲ. ಈ ಸದ್ಯ ನೀವು ತೋರಿಸ್ತಿರುವ ಅಥವಾ ಇಲ್ಲಿ ನಾ ಪ್ರಾಣ ಕೊಡ್ಲಿ ಇಬ್ರು ಕೂಡ ನೋಡ್ರಿ ಇಬ್ರು ಕೂಡ ಬರ್ರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಹೌದು ಆರ್ತ ಸ್ವತ್ತ ಏರೋದಕ್ಕ ಹೌದು ಈಗ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ ಹೌದು ಎಲ್ಲಿದ್ದಾರೆ ತೋರಿಸ್ರಿ ಬರೀ ಹ್ಞೂ ತೋರಿಸ್ರಿ ನೋಡ್ರಿ ಯಾಕ್ರಿ ಇವ್ರ ನೋಡ್ರಿ ಇವ್ರು ಅಣ್ಣ ಅವರು ಅಲ್ಲ ಅಲ್ಲ ಅಲ್ಲ ಅವ್ರ ಅಣ್ಣ ಅವರು ಅಲ್ಲ ಅವರು ಅಲ್ಲ ಅವರು ಅಲ್ಲ ಇವ್ರಿ ಅಣ್ಣ ಹೌದು ಹೌದ್ರಿ ಅಣ್ಣ ನನ್ನ ಮೇಗಿನ ತಪ್ಪ ನಿನ್ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೇನವರ ಕರೆದುಕೊಂಡು ಬನ್ನಿರಿ ಹೋಗಿ ಕರ್ಕೊಂಡ್ ಬರ್ರಿ ಹೌದ ಕರ್ಕೊಂಡ್ ಬರ್ ಏ ಅಣ್ಣ ತಾತೇಕ್ ಬಂದಿ ನಿಮ್ಗ ಕರೀಲಿಕ್ಕತ್ತಾರ್ರಿ ತಾತ ನನ್ನ ಪ್ರೀತಿಯಿಂದ ಕರೀಲಿಕ್ಕತ್ತಾರ ಹೌದ್ರಿ ಹೌದಲ್ಲ ಪ್ರೀತಿ ಕರೀತಾರ್ರಿ ಆವತ್ತು ತಾತೆ ಅವರನ್ನು ನಾನು ಪ್ರೀತಿಯಿಂದ ಕರೆಯುವಾಗ ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೇ ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೇ ಎಂದು ನಾನು ಎಷ್ಟೋ ಕರುಣೆಯಿಂದ ಕೇಳಿಕೊಂಡಿ ನಿನ್ನಿಂದ ನನ್ನ ಜೀವನ ಪಾವನವಾಗಬೇಕಾಗಿದೆ ನಿನ್ನಿಂದ ನನ್ನ ಜೀವನ ಪವಿತ್ರವಾಗಬೇಕಾಗಿದೆ ನಿನ್ನಿಂದ ನನ್ನ ಜೀವನ ಬಾಳಿ ಬೆಳಗಬೇಕಾಗಿದೆ ಎಂದು ಹೇಳಿದ್ರು ಕೂಡ ನೀನು ಅಂತರಂಗದ ಆವರಣದಲ್ಲಿ ಹಾರುತ್ತಿರುವ ಗಾಳಿಯ ಪಡೆದ ಸೂತ್ರದ ದಾರವನ್ನೇ ಹರಿದದಂತೆ ನನ್ನನ್ನು ಹರಿದು ನೀನು ಹೋಗಬೇಕಾದ ಸ್ಥಾನಕ್ಕೆ ಹೊರಟಬಹುದು ಆಗ ಪಟವು ಯಾವ ಸಮುದ್ರದಲ್ಲಿ ತಿಳಿತೋ ಯಾವ ಮುಳ್ಳಿನ ಕಂಟಿಗೆ ಸಿಕ್ಕು ಹರಿದು ಛಿದ್ರ ಛಿದ್ರವಾಗಿ ಹೋಯಿತೋ ಅನ್ನುವುದು ನೀನು ಹೊರಳಿ ನೋಡಿಲ್ಲ ಮರಳಿ ಬರಲಿಲ್ಲ ತಾತ್ಯ ಪಾಪ ಪುಣ್ಯಗಳ ಎರಡುವ ಮಧ್ಯದಲ್ಲಿ ಕರ್ಮ ಎಂಬುವ ಗಂಟು ಸುಟ್ಟ ಬೂದಿಯಾಗಿ ಹೋಗುತ್ತದೆ ಹೊರತು ಧರ್ಮದ ಗಂಟು ಯಾವಾಗ ಸುಡಕ್ಕೆ ಸಾಧ್ಯವಿಲ್ಲ ತಾತ್ಯ ಅಂತರಂಗದ ಅರಮನೆಯಲ್ಲಿ ಒಂದು ಗಂಚಿನ ಮಣಿಯನ್ನು ಕಟ್ಟಬೇಕೆಂದು ಒಂದು ಉಸಕಿನ ಗೋಡೆಯನ್ನೇ ಹಾಕಿದ್ದೆ ಅಕಸ್ಮಿತವಾಗಿ ಮಳೆಯಾಯಿತು ಉಸಕಿನ ಗೋಡೆ ಕುಸಿತು ಹೋಯಿತು ಉಸಕಿನ ಗೋಡೆ ಕುಸಿತು ಹೋದ ಮೇಲೆ ದೇಹಕ್ಕೆ ಬಹಳ ಕಷ್ಟವಾಯಿತು ಆದರೆ ಮನಸ್ಸ ಹಸನಾಗಿಯೇ ಉಳಿಯಿತು ಹಸನಾಗಿರುವ ಮನಸ್ಸನ್ನು ಮತ್ತು ಕಸದಲ್ಲಿ ಕೂಡಿಸುವ ಸರಿಯಲ್ಲ ನಾನು ಬರುವುದಿಲ್ಲ ನನ್ನ ಕರೆಯಬೇಡ ಮತ್ತಾರು ಹೇಳುತ್ತೇನೆ ಕೇಳು ಆಕಾಶದಲ್ಲಿ ಹಾರುವ ಹಕ್ಕಿಯು ಒಂದು ದಿನ ನೀರಿನಲ್ಲಿ ಈಜುವ ಮೇನಿಗೆ ಶಪಥ ಮಾಡಿತಂತೆ ಏನಂತ ನೀನು ಎಷ್ಟು ದಿವಸ ನೀರಿನಲ್ಲಿ ಈಜುತ್ತಾ ಇರುವೆಯೋ ನಾನು ಅಷ್ಟೇ ದಿವಸ ಆಕಾಶದಲ್ಲಿ ಹಾರುತ್ತಾ ಇರುತ್ತೇನೆ ಅಂತ ಆದ್ರೆ ಒಂದು ದಿನ ಆಕಾಶದಲ್ಲಿ ಹಾರುವ ಹಕ್ಕಿಯು ನೀರಿನಲ್ಲಿ ಈಜುವ ಮೇನಿಗೆ ಸೋತು ಶರಣಾಗಿ ಮತ್ತು ಭೂಮಿಗೆ ಬರಬೇಕಾಯಿತು ತಾತ್ಯ ಭೂಮಿ ಅನ್ನುವಂತ ವಸ್ತು ಹೇಗೆ ಪವಿತ್ರವಾಗಿದೆ ಹಾಗೆ ತಾತ್ಯ ಹೆಣ್ಣಿಗೆ ಪತಿ ಅನ್ನುವಂತ ವಸ್ತು ಅಷ್ಟೇ ಪವಿತ್ರವಾಗಿದೆ ಹೌದಲ್ಲ ತಾತ್ಯ ಅಂತ ಪತಿಯ ಸೇವೆಯನ್ನು ಬಿಟ್ಟು ಪರಪುರುಷರ ಬೆನ್ನ ಹತ್ಯೆ ಬರುವುದು ಸ್ತ್ರೀಯರ ಧರ್ಮವಲ್ಲ ಇದು ಜಗತ್ತಿನ ವಿರುದ್ಧವಾಗುತ್ತದ ಪತಿಯ ಸೇವೆಯೇ ಪರಮಾತ್ಮನ ಸೇವೆ ತಿಳಿದುಕೊಂಡು ಆತನಿಂದ ತಾತ ಒಂದು ಮುಕ್ತಿ ಮಾರ್ಗ ಹೊಂದಂತ ಹೇಳು ತಾತ ನನ್ನ ಕರಿಬೇಡ ನಾನು ಬರೋದಿಲ್ಲ ಅಂತ ಹೇಳು ತಾತನವ್ರು ಯಾಕ್ರಿ ಏನಂದ್ರೆ ತಿಪ್ಪಿ ಹೂವಿನ ಗಿಡ ಅದ ಆ ಗಿಡಕ್ಕೆ ಹೂ ಆಗ್ಯದ ಆ ಹೂವ ತಿಪ್ಪಿಗೆ ಸಲ್ಲಬಹುದು ಅಥವಾ ದೇವರಿಗೆ ಸಲ್ಲಬಹುದು ದೇವರಿಗೆ ಸಲ್ಲತಕ್ಕದ್ದು ದೇವರಂದ್ರೆ ಮದುವೆ ಗಂಡ ತಿಪ್ಪ ಅಂದ್ರೆ ಪರಪುರುಷರ ಪರಪುರುಷರ ಬೆಣ್ಣ ಹತ್ತೋದು ಇವು ಜಗತ್ತಿನ ವಿರೋಧ ಆಗ್ತದ ಅದಕ್ಕೆ ನೀವು ಕರಿಬೇಡಿ ಬರುವುದಿಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ ತಾತೇನವ್ರೆ ಹಿಂಗಂದ್ರೆ ಹೌದ್ರಿ ಹಾಗಾದ್ರೆ ಹೇಳುತ್ತೀನಿ ಕೇಳ್ರಿ ನಲ್ಲ ಮಾತಾಡು ರಾಜ ಕೈಯ ಹಚ್ಚಿಲ್ಲ ಯಾವ ಕೂಡ ನಿನ್ನ ಬಿಟ್ಟೆ ಆಗಿರಲಾರೆ ಬಂದ ಬಾಬನ್ಯಾಲ ಸುಲಿಂಗ ದಯ ಪೂರ ನಿನ್ನ ಬಿಟ್ಟಾಗಿರಲಾರೆ ಈಗಿನ ಸದ್ಯ ನೋಡಿದ್ರೆ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಂಡ್ರು ಸಹಿತ ಒತ್ತಟ್ಟಿ ಪರಡಲ್ಲಿ ಇವ್ರ ಗುಡಿಸುದ, ಒತ್ತಟ್ಟಿ ಪರಡಿಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ. ಖರೆ ಅಣ್ಣ ಒಂದ್ ಹೊಸ್ತಲಕ್ಕೆ ಬಂದ ಕಾಲಚ್ಚು ಬಂತೀವಿ ಮಾಡ್ಕೊಂಡು ತಾತೆ. ಏನು ಏನಂದ್ರೆ ಈಗ ನಿಮ್ ತೂಕ ತೂಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾರ, ಅದಕ್ಕೆ ಬಂದ ನೀ ಬಂದ ಬರೇ ಅಲ್ಗ ಕಾಲಚ್ಚು ಹೋಗ್ತಿದಾರ ತಾತೆಯ. ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕತ್ತಿಗುಳಲಾಲೆ ಐಟ ಹೋಗ ಹುಡುಗಿ ಹೆಚ್ಚಿಂದ ಮಾನವಳ ಐಟ ಹುಡುಗಿ ಮದುವೆ ಗಂಡನಿಂದ ಗಂಡನಿಂದ ಆದ ಶೃಂಗಾರ ಬಳಿ ಕಾಲಗಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ ನಿನ್ನ ಮದುವೆಯ ಗಂಡನಿಂದ ಅಳಿಸಿಕೊಳ್ಳಬೇಡ ಹುಡುಗಿ ನನ್ನಿಂದ ಸಾರಿ ದೂಡಿ ಹೇಳತ್ತೇನೆ ನಾನು ಇಂದ ತಾತ್ಯ. ಅಂತ ಕುಂಕುಮತ್ತವನ್ನು ಅಲಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧ ಆಗ್ತದೆ ತಾತ್ಯ. ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಳ್ಳಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಅದರಿಂದ ಏನು ಉಪಾಯವಾಗಲಾರದು ತಾತ್ಯ. ಮತ್ತಾರು ಹೇಳುತ್ತೀನಿ ಕೇಳು. ನಾನು ಹೇಳುವ ಮಾತಾರ್ಥವಾಯಿತೇನೆ ತಾತ್ಯ. ಹೆಣ್ಣಿನ ಜೀವನವೆಂದರೆ ಒಂದು ಮಿದುವಾದ ಬಾಳೆಯಲ್ಲಿದ್ದ ಹಾಗೆ, ಆ ಬಾಳೆಯನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಮುಳ್ಳಿನ ಕಂಚಿ ಮೇಲೆ ಬಿದ್ದರೆ ಏನಾಗ್ತದೆ, ಆ ಬಾಳೆಯಲ್ಲಿ ಹರಿದು ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ. ಆದ್ರೆ ಮುಳ್ಳಿನ ಕಂಚಿಗೆ ಮಾತ್ರ ದೋಷವಾಗುವುದಿಲ್ಲ. ಹೆಣ್ಣು ಅಂದ್ರೆ ತಾತ್ಯ ಒಂದು ಬಾಳೆ ಇದ್ದ ಹಾಗೆ, ಗಂಡಸಂದ್ರ ತಾತೆ ಒಂದು ಮುಳ್ಳಿನ ಕಂಟಿ ಇದ್ದ ಹಾಗೆ, ತಾತೆ ಪುರ ಪುರುಷರ ಬೆನ್ನ ಹತ್ತಿ ತಾತೆ ಒಂದು ಚಿತ್ರ ಚಿತ್ರವಾಗಿ ಹೋಗಲ್ಸಿರೋದಲ್ಲ ತಾತೆ. ಇವರು ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ತಾತನವ್ರು. ಯಾಕ್ರಿ ಅವ್ರು ಏನಂದ್ರೆ ಹೂವ ಯಾವ ಹೂವ ಶ್ರೇಷ್ಠ? ಯಾವ ಹೂವ ಶ್ರೇಷ್ಠ? ಹೌದು ಹತ್ತಿ ಹೂವ ಶ್ರೇಷ್ಠ. ಹತ್ತಿ ಹತ್ತಿ ಹೂವ ಯಾವ ಪ್ರಕಾರ ಶ್ರೇಷ್ಠ ಅದಲ್ಲೋ ಹಾಗೆ ನಿನ್ನ ಗಂಡ ನಿನಗೆ ಶ್ರೇಷ್ಠ ಶ್ರೇಷ್ಠ ದಾನ ಗಂಡನ ಬಿಟ್ಟು ತಿರ್ಕೋದೇನ್ ಚಲೋ ಅಲ್ಲ. ನೀವು ಕರಿಬಾರ್ದು ಅವ್ನು ಬರಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ ತಾತೇನವ್ರೆ. ಯಾವಾಗಿದ್ರು ಸಹಿತ ಬೆಳ್ಳಿವೆಳೆ ತನಕ ಹೇಳುದೆಲ್ಲ ಆಯ್ತು ಕರೆ. ಈಗ ಸದ್ಯ ಏನಾಗುದಿಲ್ಲ, ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ನಾಶ ಆಗಿತ್ತು. ಅನ್ನುವಾಗ ನಾ ಅವ್ರನ್ನ ಕೈ ಮುಗಿದು ಕರೀಲಿಕ್ಕೆ ಬಂದಿದ್ದೇನೆ. ಅಣ್ಣ ಇನ್ನೂ ಒಂದು ಮಾತ ಪ್ರೇಮಲಿ ಮಾತಾಡಿಸ್ತೀನಿ, ಆಮೇಲೆ ಏನಾಗ್ತದೆ ನೋಡೋಣ. ಖಚಿತ ಬಾಧೀರ ಖಚಿತ ಧೀರಾ ಖಚಿತ ಬಾಧೀರಾ ಚಲು ದೇಶ ಕತಿಕ ಹೋರಾಟನ ಅಂಕಲ್ಗೆ ಉರಾನ ದೇಶ ದೇಶ ಕತಿಕ ಹೋರಾಟನ ಅಂಕಲ್ಗೆ ಉರಾನ ಭೀಮಂ ಭಯ್ಯ ಶಾಹಿ ಚಲು ಮಾತಾಡು ಗಂಭೀರ ತಾತೇನವ್ರೆ. ಈಗ ಸದ್ಯ ಏನು ಬೇಡಿದ್ದೆಲ್ಲ ಕೊಡ್ತೇನೆ ಅಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗವಲ್ತು ಆಗವತ್ರಿ. ಯಾಕಂದ್ರ ಏನಾಗಬಾರ ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ. ಈಗ ಅವ್ರಿಗೆ ತ್ರಾಸ ಸುದ್ದಿ ನಾ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತದ್ದೆ ನನ್ನ ಮನಸ್ಸಿನಲ್ಲಿ ಆಗೈತೆ. ಅನ್ನ ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ. ಈಗ ಸದ್ಯ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ. ದೇಶ ಯಾರೇ ತಿರುಗುತ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತದೆ, ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ. ಈಗ ಸದ್ಯ ಅನ್ನ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ, ಸ್ವಲ್ಪ ಬಂದು ಮನೆ ಕಾಲ ಹಚ್ಚಿ. ಏನ ತಾತೆ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತಾರ? ಬರೇ ಬಂದ ಅವರ ಹೊಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ ತಾತೆ. ಹಲವು ಶಾಸ್ತ್ರ ಓದಿದರೆ ಏನು, ಕಿರಿಯ ಸುತ್ತಿದರೆ ಏನು, ತನ್ನ ಹತ್ರ ನಡೆದುಕೊಳ್ತಿದ್ದ ಏನು, ಶಿವ ನಾಮಸ್ಮರಣೆ ಮಾಡಿದ್ರೆ ಏನು, ಪಶು ಪಕ್ಷಿಗಳ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೂ ಗೊತ್ತದಲ್ಲ. ಹೌದಲ್ಲ, ಹೌದು. 12 ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈ ಮೆಗದು ಪಂಚ ಅಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತುಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವು ಸಿಗಬಹುದು? ಅಷ್ಟ ಪುಣ್ಯ ತಾತ. ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚ ಅಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತುಪ್ಪಿನಿಂದ ಕೈ ತೊಳಿಸಿದ್ದಾದ್ರೆ 12 ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ. ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನ ಹತ್ತಿ ನಾಶ ಮಾಡಿಕೊಳ್ಳೋದಲ್ಲ ತಾತ. ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತ ಬಿಟ್ಟ ತಾತ ಪುರಪುರುಷರ ಬೆನ್ನ ಹತ್ತಿ ಬರೋದು ತಾತ ಇದು ಜಗತ್ತಿನ ವಿರುದ್ಧ ಅಂತದ ತಾತ. ಇವರ ಕರಿಬಾರದು, ನಾನು ಬರುವುದಿಲ್ಲ ತಾತ. ಮತ್ತಾರು ಹೇಳುತ್ತೇನೆ ಕೇಳುವಂತ ಹೋಗ ಬರುತ್ತ ತಾತ್ಯ, ನಾನು ಹೇಳುವ ಮಾತು ಗುರ್ತವಾಯ್ತೇನು? ಸೇನಿ ಶ್ರೀರತ್ನಾನಿ ಏಕಗಿಣಿ ರವಿರತ್ನಾನಿ ಗೃಹರತ್ನಾನಿ ಬಾಲಕಂ ಸಭಾರತ್ನಾನಿ ಪಾಂಡಿತ್ಯಂ ಮಂದ್ರಿ ತಾತ್ಯ, ಗುರ್ತವಾಯ್ತೇನು? ಏನು ಗುರ್ತಾಲ ಚಂದ್ರವಾಗ್ಯ, ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು, ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ್ಯ, ಹೆಣ್ಣಿದ್ರ ತಾತ್ಯ ಮನೆಯೊಂದು ನೊತ್ತಿದ್ದಂಗ ಹೌದಲ್ಲ, ಗಂಡ ಹೆಂಡ್ರ ನಡುವೆ ತಾತ್ಯ ಒಂದು ಗಂಡು ಮಗನ ರತ್ತಿದ್ದಂಗ, ಆಕಾಶದೊಳಗ ತಾತ್ಯ ಒಂದು ಚಂದ್ರ ಒಂದು ರತ್ತಿದ್ದಂಗ ಹೌದಲ್ಲ ತಾತ್ಯ, ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ರತ್ತಿದ್ದಂಗ, ಅರ್ಥರತ್ನದ ಬೇಕವನ್ನು ಬಿಟ್ಟು ಪರರತ್ನ ಬಳಿಕೆ ತಾತ್ಯ ರತ್ನ ಹೇಳಿದ ಬಳಿಕೆಗೆ ಬರೋದು ಹೌದಲ್ಲ, ಇವ್ರೆ ಕರಿಬಾರ್ದು ನಾನು ಬರುವುದಿಲ್ಲ ಅನ್ನಂತ ಹೇಳು ತಾತನವ್ರಿ ಯಾಕ್ರಿ ಅವ್ರ ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹಾಳು ಅದ ಅಂತ, ಅದೇ ಆ ಹಾಳು ಆ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದಿರಂತ, ಎಣ್ಣೆ ರತ್ನ ಅದನ್ನೆಲ್ಲ ನೀವು ಪ್ರೀತಿ ಮಾಡಿದ ಪ್ರೀತಿ ಮಾಡಿನ ಆ ಎಣ್ಣೆ ಹಾಳು ಬೆಳಕು ನಿಮ್ಗೆ ಬೀಳುದಿಲ್ಲ, ಕರಿಬರಿ ಅವ್ರು ಬರುವ ಅಂತ ಹೇಳ್ತಾರ ಅವ್ರು ಅಣ್ಣ, ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು ಹೌದು ಹೌದಿಲ್ಲ, ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು, ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ ಮಾತಾಡಿಸ್ತೀನಿ, ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಲದಾಗಿ ಓದನ್ನುವ ಮನಸ್ಸೆ ಮಾಡಿ ಏಕಾಏಕಿ ಕಾಲದಾಗಿ ಓದನ್ನುವ ಮನಸ್ಸೆ ಮಾಡಿ ಬಿಟ್ಟ ನನ್ನ ಅಂತರ ಏಕಾಏಕಿ ಕಾಲದಾಗಿ ಆ ಹೇಳರಿ ಬುದ್ಧಿವಂತರ ಅಮಗನಿಮು ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರಿಯಾತೇನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರಿಯಾತೇನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಕಾರ್ಕಾರ ಅಂತ ಚಾಲಿ ವರಿಯಾತೇನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತೇನ ಅಂತ ಚಾಲಿ ವರಿಯಾತೇನೆ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರಿಯಾತೇನೆ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಕಾರ್ಕಾರ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರೆ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನ ಬರ್ತಿದ್ದಿಲ್ಲ, ಈಗ ಸದ್ಯ ನೋಡಿದ್ರೆ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ ನನ್ನ ಇಷ್ಟು ಮನಸ್ಸು ನನ್ನ ಹಂಬಲಿಸ್ತದ, ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ ಯಾಕೆ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳ ಅಣ್ಣ, ನಾ ಕೊಡ್ತಾ ಇದ್ದೇನೆ ಸದ್ಯ, ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ, ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ ಅಣ್ಣ, ಏಕದಮ್ ಬಂದ್ಬಿಡ ಅಂತ ಹೇಳ್ರಿ ಹೇಳುಗ್ರಿ, ಏನ್ ಬೇಡಿದ್ರೆ ನೀ ಯಾಕಿಲ್ಲತ್ತಪ್ಪ ಏನ್ ಕಾರಣ ಅಂತ ಅವ್ರು ಏನಿಲ್ಲ ಅಂದ್ರ ಈಗ ಹೌದು ಹತ್ತ ಮಾತು ಹೇಳಿದ್ರೊಳಗೆ ಏನು ಅರ್ಥ ಇಲ್ಲ, ಮುತ್ತಿನಂಗ ಮಾತು ಹೇಳತ್ತೇನ ಕೇಳ ಬಂದ, ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದು ಹೋಗು ಏಟಿದ ಬಂದ ಬರೇ ಕತ್ತಲಿ, ಬರುವಾಗ ಎಷ್ಟಗಳ ಸೀದಿ ಹೋಗುವಾಗ ಎಷ್ಟಗಳ ಸೀದಿ ತಿಳ ನೋಡಿದ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡಿಕೊಳ್ಳಕರೆ ಬಂದಿದ್ದೀರಿ, ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ, ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತ ಪುಣ್ಯದ ಸ್ಥಾನ ಏಕಬೇಕಾಗ್ಯದ, ಮೋಕ್ಷ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ, ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು, ಅಣ್ಣ ತಾತೇನವ್ರಿ ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರೆ, ಯಾಕೆ ಬರೋದಿಲ್ಲ ಇವರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದು ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತೇನೆ ಹೇಳ್ರಿ, ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರ ಪತ್ತವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರ ಪತ್ತವನಿಗೆ ನೀರೋಳಿದ್ದವನಿಗೆ ಜಯ ಮಂಗಲ ರಾಮ ನೀರೋಳಿದ್ದ